ऐसे साथियों के लिए सबसे बड़ा संबल होती है साइन लैंग्वेज। लेकिन भारत में बरसों से एक बड़ी दिक्कत यह थी कि साइन लैंग्वेज के लिए कोई स्पष्ट हावभाव तय नहीं थे, स्टैंडर्ड्स नहीं थे। इन मुश्किलों को दूर करने के लिए ही वर्ष 2015 में इंडियन साइन लैंग्वेज रिसर्च एंड ट्रेनिंग सेंटर की स्थापना हुई थी। मुझे खुशी है कि यह संस्थान अब तक 10,000 वर्ड्स और एक्सप्रेशंस की डिक्शनरी तैयार कर चुका है। ಮನದ ಮಾತಿನ ನೂರು ಚಿಂತನೆಗಳು ವಿಶೇಷ ಕಾರ್ಯಕ್ರಮ ಕೇಳಿದ್ರಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 7:30. ಆಕಾಶವಾಣಿ ಬೆಂಗಳೂರು ಕೃಷಿ ರಂಗ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಜೈವಿಕ ಇಂಧನ ಸಸ್ಯಗಳು, ಈ ವಿಷಯವಾಗಿ ಡಾ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನ, ನಂತರ ಡಿಆರ್ ರಾಜಪ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನು ಕೇಳುತ್ತೀರಿ. ಮೊದಲಿಗೆ ಒಂದು ಜಾಹೀರಾತು. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಎಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೃಷಿಯಲ್ಲಿ ಜೈವಿಕ ಇಂಧನ ಸಸ್ಯಗಳು, ಈ ವಿಷಯವಾಗಿ ಡಾ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ಬಾಲಕೃಷ್ಣಗೌಡ ಅವರೇ. ನಮಸ್ಕಾರ. ನಾವಿವತ್ತು ಈ ಜೈವಿಕ ಇಂಧನ ಸಸ್ಯಗಳ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೀವಿ, ಮತ್ತು ನಮ್ಮ ಒಂದು ಇಂಧನದ ಅವಶ್ಯಕತೆಯನ್ನು ಪೂರೈಕೆ ಮಾಡಿಕೊಳ್ಳೋದಕ್ಕೆ ನಾವು ಬರೀ ಪಳೆಯುಳಿಕೆ ಇಂಧನವಲ್ಲದಲೇ ಈ ಸಸ್ಯ ಮೂಲದ ಇಂಧನವನ್ನು ಕೂಡ ಬಳಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರಬಹುದು ಅಂತ ನಮ್ಮ ತಜ್ಞರು ಇವತ್ತು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ರೈತ ಬಾಂಧವರು ತಮ್ಮ ಇಂಧನ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ, ಹಾಗೆಯೇ ತಮ್ಮ ಕೃಷಿಗೆ ಒಂದು ರೀತಿ ಪೂರಕವಾಗಿ ಕೆಲಸ ಮಾಡುವಂಥ ದೃಷ್ಟಿಯಿಂದ ಜೈವಿಕ ಇಂಧನ ಸಸ್ಯಗಳನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಆದ್ದರಿಂದ ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಈ ಜೈವಿಕ ಇಂಧನ ಸಸ್ಯಗಳು ಅಂದ್ರೇನು, ಇವು ಯಾವ್ಯಾವು, ಇವುಗಳನ್ನು ಬೆಳೆಸೋದ್ರಿಂದ, ಬೇಸಾಯ ಮಾಡೋದ್ರಿಂದ ನಮ್ಮ ರೈತರಿಗೆ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಜೈವಿಕ ಇಂಧನ ಸಸ್ಯಗಳು ಅಂದ್ರೇನು ಅಂತ ಸ್ವಲ್ಪ ಹೇಳ್ತೀರಾ? ಜೈವಿಕ ಇಂಧನ ಸಸ್ಯಗಳು ಅಂತಂದರೆ ಯಾವುದೇ ಮರ ಇರ್ಬೋದು, ಗಿಡ ಇರ್ಬೋದು, ಅಥವಾ ಪಾಚಿ ಇರ್ಬೋದು, ಇದರಲ್ಲಿ ಇರೋವಂಥ ಒಂದು ಜಿಡ್ಡಿನ ಅಂಶ ಅಂದರೆ ಎಣ್ಣೆ ಅಂಶ, ಅದು ಸಸ್ಯದ ಭಾಗದಲ್ಲಿರ್ಬೋದು ಅಥವಾ ಅದರ ಉತ್ಪಾದಿಸುವಂಥ ಬೀಜದಲ್ಲೂ ಇರ್ಬೋದು. ಅದರಿಂದ ನಾವು ಆ ಎಣ್ಣೆನ ತೆಗೆದು ಅದನ್ನು ನಾವು ಇಂಧನವಾಗಿ ಬಳಕೆ ಮಾಡ್ತೀವಿ. ಹಾಗಾಗಿ ಈ ಎಣ್ಣೆ ಅಂಶ ಇರುವಂಥ ಎಲ್ಲ ಗಿಡಗಳನ್ನು ನಾವು ಜೈವಿಕ ಇಂಧನವಾಗಿ ಬಳಸ್ಬೋದು. ಹಾಗಾಗಿ ಆ ಗಿಡಗಳನ್ನ ಜೈವಿಕ ಇಂಧನ ಸಸ್ಯ ಅಂತ ಕೂಡ ನಾವು ಕರಿಬೋದು. ಈಗ ಮುಖ್ಯವಾಗಿ ಯಾವ್ಯಾವ ಜೈವಿಕ ಇಂಧನ ಸಸ್ಯಗಳು ಅಂತ ಸ್ವಲ್ಪ ಉದಾಹರಣೆಗಳನ್ನು ಕೊಡ್ತೀರಾ? ನಮ್ಮಲ್ಲಿ ಸಾಕಷ್ಟು ಸಸ್ಯಗಳು ಈ ಎಣ್ಣೆ ಅಂಶ ಇರುವಂಥದ್ದಿದೆ. ವಿಶೇಷವಾಗಿ ನಾವು ಜೈವಿಕ ಇಂಧನಕ್ಕೆ ಬಳಕೆ ಮಾಡಬೇಕಾದ್ರೆ ಆಹಾರಕ್ಕೆ ಬಳಕೆ ಮಾಡದೇ ಇರುವಂಥ ಎಣ್ಣೆ ಬೀಜದ ಗಿಡಗಳನ್ನ ಮಾತ್ರ ನಾವು ಇದಕ್ಕೆ ಬಳಕೆ ಮಾಡ್ತೀವಿ. ಅಂದರೆ ನಮ್ಮ ರೀತಿಯನ್ನು ಆ ರೀತಿಯಾಗಿ ಒಂದು ರೂಪಿಸಲಾಗಿದೆ. ಹೌದು, ನಮ್ಮ ನೀತಿಯಲ್ಲಿ ಏನು ಅಂತಂದರೆ ಆಹಾರ ಭದ್ರತೆಗೆ ಯಾವುದೇ ರೀತಿ ಧಕ್ಕೆ ಬರದ ಹಾಗೆ ಜೈವಿಕ ಇಂಧನವನ್ನು ಕಾರ್ಯಕ್ರಮವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ. ಆ ಕಾರಣದಿಂದ ಯಾವ್ಯಾವ ಗಿಡಗಳು ಆಹಾರವಾಗಿ ಉಪಯೋಗ ಆಗ್ತಾ ಇಲ್ವೋ ಅಂತಹ ಗಿಡಗಳಿಂದ ಬರುವಂಥ ಎಣ್ಣೆಯನ್ನು ನಾವು ನೇರವಾಗಿ ಜೈವಿಕ ಇಂಧನವಾಗಿ ಬಳಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾದಾಗ ನಮ್ಮ ಆಹಾರದ ಎಣ್ಣೆಯನ್ನು ಮತ್ತು ಇಂಧನದ ಎಣ್ಣೆಯ ಕೊರತೆಯನ್ನು ನಾವು ನೀಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ತಾವು ಕೇಳಿದಾಗೆ ಯಾವ್ಯಾವ ಸಸ್ಯಗಳು ಅಂತ, ಇದೊಂದು ನಿಜವಾಗಲೂ ನಾವು ಅದೃಶ್ಯಶಾಲಿಗಳು. ಯಾಕೆಂತಂದರೆ ಸಾಕಷ್ಟು ಮರಗಿಡಗಳು ನಮ್ಮ ಪರಿಸರದ ಬೆಳೀತಾ ಇರುವಂಥದ್ದು, ಉದಾಹರಣೆಗೆ ನಮ್ಮ ರೈತರ ಜಮೀನುಗಳು ಆಸುಪಾಸಿನಲ್ಲಿ ಬೆಳೀತಾ ಇರುವಂಥ ಗಿಡಗಳಾದ ಹೊಂಗೆ ಇರ್ಬೋದು, ಬೇವಿರ್ಬೋದು, ಹಿಪ್ಪೆ ಇರ್ಬೋದು, ಸಿಮರಬ ಇರ್ಬೋದು, ಜಟ್ರೋಪ ಇರ್ಬೋದು, ಹೀಗೆ ಹತ್ತು ಹಲವಾರು ಸಸ್ಯಗಳು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೇಳಬೇಕು ಅಂತಂದ್ರೆ ಸುಮಾರು 90-100 ಜಾತಿ ಗಿಡಗಳಿದೆ. ಅದರಲ್ಲಿ ಇವು ಬಹಳ ಪ್ರಮುಖವಾದದ್ದು. ಯಾತಕ್ಕೆ ಅಂತಂದ್ರೆ ಇವು ರೈತನ ಜೀವನದಲ್ಲಿ ಈಗಾಗಲೇ ಹಾಸುಹೊಕ್ಕಾಗಿದೆ. ಇದರಿಂದ ಬರುವಂತ ಎಣ್ಣೆಯನ್ನ ನಾವು ಇಂಧನವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಈಗ ಮುಖ್ಯವಾಗಿ ಎಲ್ಲಾ ಒಂದು ಮರಗಳ ಬೀಜಗಳಲ್ಲೂ ಕೂಡ ಎಣ್ಣೆ ಅಂಶ ಇದ್ದೇ ಇರುತ್ತೆ ಅಂತ ನಾವು ಕೇಳಿದ್ವಿ. ಹೌದು. ಎಷ್ಟು ಅಂಶಕ್ಕಿಂತ ಹೆಚ್ಚಿದ್ರೆ ಈ ಜೈವಿಕ ಇಂಧನ ಸಸ್ಯ ಅಂತ ಪರಿಗಣಿಸಬಹುದು ಅಂತೇಳಿ? ನಾವು ಈ ಸದ್ಯದ ಪರಿಸ್ಥಿತಿನಲ್ಲಿ ವ್ಯಾವಹಾರಿಕವಾಗಿ ನಾವು ಅದರಿಂದ ಎಣ್ಣೆ ಅಂಶವನ್ನು ತೆಗೆದು ಇಂಧನವಾಗಿ ಮಾರ್ಪಾಟು ಮಾಡಿ ಅದನ್ನು ಬಳಕೆ ಮಾಡಬೇಕು ಅಂತಂದ್ರೆ ಕನಿಷ್ಠ 20-25% ಶೇಕಡ ಇದ್ದರೆ ಅದು ವ್ಯಾವಹಾರಿಕವಾಗಿ ಸಾಧುವಾದದ್ದು. ಹೆಚ್ಚು ಕಮ್ಮಿ ಎಲ್ಲ ಗಿಡಗಳಲ್ಲೂ ಶೇಕಡ 5, 6, 8, 10 ಹೀಗೆ ಹೆಚ್ಚು ಕಮ್ಮಿ ಎಲ್ಲ ಗಿಡಗಳಲ್ಲಿದೆ. ಆದರೆ ನಾವು ಈ ಕಾರ್ಯಕ್ರಮಕ್ಕೆ ಅಳವಡಿಸ್ಕೊಳ್ತಾ ಇರೋದು ಅಂತಂದ್ರೆ ಕನಿಷ್ಠ 20 ಮತ್ತೆ ಅದಕ್ಕಿಂತ ಹೆಚ್ಚು ಎಣ್ಣೆ ಅಂಶ ಇರುವಂತಹ ಗಿಡಗಳನ್ನ. ಹಾಗಾಗಿ ನಾನು ಈಗಾಗಲೇ ಹೇಳದಂತ ಕೆಲವು ಸಸ್ಯಗಳಲ್ಲಿ ಅವು ಎಲ್ಲದರಲ್ಲೂ ಕೂಡ 30-50-60% ವರೆಗೂ ಎಣ್ಣೆ ಅಂಶ ಇದೆ. ಹಾಗಾಗಿ ಈ ಗಿಡಗಳನ್ನ ನಾವು ಬಳಕೆ ಮಾಡಿಕೊಂಡ್ರೆ ರೈತನಿಗೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಅಥವಾ ಜೈವಿಕ ಇಂಧನ ತಯಾರು ಮಾಡೋದಕ್ಕೆ ಸಾಕಷ್ಟು ಉತ್ಪಾದನೆಯನ್ನು ನಾವು ಪಡ್ಕೋಬಹುದು ಅನ್ನೋದು ನನ್ನ ಅನಿಸಿಕೆ. ಈಗ ಮುಖ್ಯವಾಗಿ ನಮ್ಮ ರೈತರ ಒಂದು ದೃಷ್ಟಿಯಿಂದ ನೋಡಿದ್ರೆ ಈ ಒಂದು ಎಣ್ಣೆ ಅಂಶ ಅಲ್ಲದೆ ಬೇರೆ ಉಪಯೋಗಗಳು ಕೂಡ ಅವನಿಗೆ ಬೇಕಾಗ್ತವೆ, ಅನುಕೂಲಗಳು ಬೇಕಾಗ್ತವೆ. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಜೈವಿಕ ಇಂಧನ ಸಸ್ಯಗಳು ಯಾವ್ಯಾವು ಅಂತೇಳಿ? ನಾನು ಈಗಾಗಲೇ ತಿಳಿಸಿದ ಎಲ್ಲ ಗಿಡಗಳು ರೈತನ ಅವನ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂತದ್ದು. ಯಾತಕ್ಕೋಸ್ಕರ ರೈತ ಇದು ಬೆಳೀತಾ ಇದ್ದ ಅಂತಂದ್ರೆ ಅವನು ಇಂಧನವಾಗಿ ಕೂಡ ಹಿಂದೆ ಬಳಕೆ ಮಾಡಿದ್ದಾನೆ, ಏನಂತಂದ್ರೆ ದೀಪ ಹಚ್ಚಬಹುದು ಮತ್ತೆ ಇತರ ಉಪಯೋಗಕ್ಕೆ. ಅದರ ಜೊತೆಗೆ ಕೃಷಿಗೆ ಪೂರಕವಾದಂತ ಗಿಡಗಳಿವು. ಮುಖ್ಯವಾದ ಅಂಶ ಏನಂತಂದ್ರೆ ಯಾತಕ್ಕೋಸ್ಕರ ನಾವು ರೈತರು ಈ ಗಿಡಗಳನ್ನ ಬೆಳಿಬೇಕು ಅನ್ನೋದು ಅಂತಂದ್ರೆ ರೈತರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ, ಕೃಷಿಗೆ ಪೂರಕವಾಗಿದೆ, ಮತ್ತೆ ಆ ಪೂರಕವಾದ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಕೊಡ್ತಾ ಇದೆ ಜೈವಿಕ ಇಂಧನ ರೂಪದಲ್ಲಿ. ಆ ಕಾರಣದಿಂದ ರೈತರು ಈ ಎಲ್ಲ ಗಿಡಗಳನ್ನು ಬೆಳಿಬಹುದು. ಒಂದು ಉದಾಹರಣೆ ತಗೊಂಡ್ರೆ ಪ್ರಥಮವಾಗಿ ಹೊಂಗೆ ಗಿಡ ತೆಗೆದುಕೊಳ್ಳೋಣ. ಹೊಂಗೆ ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕರಾವಳಿಯಿಂದ ಹಿಡಿದು ನಾವು ಬಯಲು ಪ್ರದೇಶದವರೆಗೂ ಎಲ್ಲ ಕಡೆನೂ ಬೆಳೀತಾ ಇರುವಂತ ಗಿಡ ಅದು. ಈ ಹೊಂಗೆ ಗಿಡದಲ್ಲಿ ವಿಶೇಷ ಗುಣ ಏನಪ್ಪ ಅಂತಂದ್ರೆ ಸೊಪ್ಪನ್ನು ನಾವು ಗೊಬ್ಬರವಾಗಿ ಬಳಕೆ ಮಾಡ್ತೀವಿ, ಸೌದೆಯನ್ನು ಉರುವಲಾಗಿ ಬಳಕೆ ಮಾಡ್ತೀವಿ, ಮತ್ತೆ ಒಂದು ಎಣ್ಣೆಯನ್ನು ನಾವು ದೀಪಕ್ಕೆ ಬಳಕೆ ಮಾಡ್ತೀವಿ, ಕ್ರಿಮಿ ನಾಶಕವಾಗಿ ಬಳಕೆ ಮಾಡ್ತೀವಿ, ಸಾಬೂನ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ, ಚರ್ಮ ಹದಗೊಳಿಸೋದಕ್ಕೆ ಬಳಕೆ ಮಾಡ್ತೀವಿ, ಮತ್ತೆ ಎಣ್ಣೆಯನ್ನು ನಾವು ಇಂಧನವಾಗಿ ಕೂಡ ಬಳಕೆ ಮಾಡ್ತೀವಿ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇದನ್ನು ಸಾಬೂನ್ ತಯಾರಿಕೆಯಲ್ಲಿ ಮಾಡಿ ಮತ್ತೆ ಇಂಧನ ತಯಾರಿಕೆ ಮಾಡಿದ ಸಂದರ್ಭದಲ್ಲಿ ಬರುವಂತಹ ಉಪ ಉತ್ಪನ್ನಗಳು ವಿಶೇಷವಾಗಿ ಹಿಂಡಿ, ಎಣ್ಣೆನ ತೆಗೆದ ನಂತರ ಬಂದಂತಹ ಹಿಂಡಿ, ಅದನ್ನು ನಾವು ನೇರವಾಗಿ ಗೊಬ್ಬರವಾಗಿ ಬಳಕೆ ಮಾಡಬಹುದು. ನಾವೀಗಾಗಲೇ ಸಾಕಷ್ಟು ಅಧ್ಯಯನಗಳನ್ನು ಮಾಡಿ ಗೊಬ್ಬರವಾಗಿ ಬಳಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಹಿಂಡಿಯಿಂದ ನಾವು ಸ್ವಲ್ಪ ಮಟ್ಟಿನ ಈ ಜೈವಿಕ ಅನಿಲವನ್ನು ಕೂಡ ನಾವು ಉತ್ಪಾದನೆ ಮಾಡಬಹುದು. ನಮ್ಮ ಈಗಾಗಲೇ ಇರುವಂತ ಜೈವಿಕ ಅನಿಲ ಸ್ಥಾವರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು 1 kg ಹಿಂಡಿಯನ್ನು ಹಾಕಿದ್ರೆ ಸುಮಾರು 200-250 ಲೀಟರ್ ಹೆಚ್ಚು ಅನಿಲ ಉತ್ಪಾದನೆಗೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಅನಿಲವನ್ನು ಉತ್ಪಾದನೆ ಮಾಡಿಕೊಂಡು ರೈತ ತನ್ನ ಅಡಿಗೆ ಮಾಡೋದಕ್ಕೆ ಕೂಡ ಬಳಕೆ ಮಾಡಬಹುದು. ನಂತರ ಉಳಿದ ತ್ಯಾಜ್ಯವನ್ನು ಅವನ ಭೂಮಿಗೆ ಹಾಕಿ ಫಲವತ್ತತೆ ಹೆಚ್ಚಿಸ್ಕೋಬಹುದು. ಎರಡೂ ಉಪಯೋಗಗಳು. ಹೌದು. ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವಾರು ಈ ಹಿಂಡಿಗಳನ್ನ ನಾವು ಅದರಲ್ಲಿರುವಂತಹ ಕಹಿ ಅಂಶ ಮತ್ತೆ ಕೆಲವು ಕ್ರಿಮಿನಾಶಕಗಳು ಅದನ್ನು ತೆಗೆದುಬಿಟ್ಟು ಆ ಹಿಂಡಿಯನ್ನು ನಾವು ಪಶು ಆಹಾರವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದು ಈಗಾಗಲೇ ಕಂಡು ಬಂದಿದೆ. ಮುಂಬರುವ ದಿವಸಗಳಲ್ಲಿ ಈ ತಂತ್ರಜ್ಞಾನವನ್ನು ಉತ್ತಮಗೊಳಿಸಿ ರೈತ ತಾನೇ ಆ ಒಂದು ಕಹಿ ಅಂಶವನ್ನು ತೆಗೆದು ಬಳಕೆ ಮಾಡೋ ಸಾಧ್ಯತೆ ಕೂಡ ಬಹಳ ದೂರ ಇಲ್ಲ. ಎರಡನೇದು ತಾವು ಹೇಳದಾಗಿ ಈ ಕರಂಜಿನ್ ಅನ್ನುವಂತ ಅಂಶ, ಇದೆಲ್ಲ ಕ್ರಿಮಿನಾಶಕ್ಕೆ ಬಹಳ ಪೂರಕವಾದದ್ದು. ನಮ್ಮ ರೈತರು ಇದನ್ನ ಅವರು ಗದ್ದೆಗಳಿಗೆ ಹಾಕ್ತಾ ಇದ್ರು. ಯಾತಕ್ಕೆ ಹಾಕ್ತಾ ಇದ್ರು ಅಂತಂದ್ರೆ ಆ ಗದ್ದೆಗಳಲ್ಲಿ ಆ ನೀರಿನ ಅಂಶ ಇರುವಂತಹ ಜಾಗದಲ್ಲಿ ಬರುವಂತ ಕ್ರಿಮಿಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಈ ಸೊಪ್ಪು ಸಹಕಾರಿಯಾಗಿತ್ತು. ಗೊಬ್ಬರವಾಗಿ ಜೊತೆಗೆ ಕೀಟ ಹತೋಟಿಗೂ ಕೂಡ ಇದು ಸಹಕಾರಿಯಾಗಿರ್ತದೆ. ಇನ್ನ ಕೆಲವೊಂದು ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಹೊಂಗೆಯನ್ನು ಹೇಗೆ ಬೇಸಾಯ ಮಾಡ್ಕೊಬಂದು ರೈತರು ಅಂತ? ಈ ಎಲ್ಲ ಗಿಡಗಳನ್ನು ಬೆಳೆಸೋ ಅಂತ ಒಂದು ಸರಳ ತಂತ್ರಜ್ಞಾನ ರೈತರಿಗೆ ಈಗಾಗಲೇ ಗೊತ್ತಿದೆ. ಹೌದೌದು. ಆದರೂ ಕೂಡ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಈ ಮರ ಬೇಕು, ಬೇರೆ ಕೃಷಿಗೆ ನಮ್ಗೆ ಭೂಮಿ ಬೇಕು, ಮತ್ತೆ ಇತರ ಉಪಯೋಗಕ್ಕೆ ನಾವು ಭೂಮಿ, ಹಾಗಾಗಿ ಈ ಮರಗಳನ್ನ ಸಾಕಷ್ಟು ನಾವೀಗಾಗಲೇ ಕಡಿದು ಬಿಟ್ಟಿದ್ದೀವಿ. ಅಂತ ಸಂದರ್ಭದಲ್ಲಿ ಇದನ್ನ ಬೆಳೆದು ಕೃಷಿಗೆ ಅಡ್ಡ ಬರದೇ ಇರುವಂತ ರೀತಿನಲ್ಲಿ ಹೇಗೆ ಬೆಳೆಯೋದು? ನಿಜ, ಅದು ಬಹಳ ಮುಖ್ಯವಾಗುತ್ತೆ. ಮತ್ತೆ ಇದನ್ನ ನಾವು ಈ ಒಂದು ನೆಡುತೋಪುಗಳ ರೀತಿ ಬೆಳೆದು ಅಂತಂದ್ರೆ ಏನಾಗುತ್ತೆ, ಅದನ್ನ ಬೀಜಗಳನ್ನ ಆರಿಸುವಂತದ್ದು, ಸಂಗ್ರಹಣೆ ಮಾಡೋದು, ಅವೆಲ್ಲ ಸಾಕಷ್ಟು ಶ್ರಮದ ಕೆಲಸ, ಮತ್ತೆ ಸಾಕಷ್ಟು ಹಣದ ವ್ಯಯ ಕೂಡ ಆಗ್ತದೆ. ಅದೇ ಪ್ರತಿ ರೈತ ತನ್ನ ಜಮೀನ ಬದುಗಳಿರ್ಬೋದು, ಮನೆ ಹಿಂದೆ ಮುಂದೆ ಇರ್ಬೋದು, ತನ್ನ ಬರಳು ಅಥವಾ ಬಂಜರ್ ಭೂಮಿ ಇರ್ಬೋದು, ಕೊರಕಲುಗಳಿರ್ಬೋದು, ಅಂತ ಪ್ರದೇಶದಲ್ಲಿ ಈ ಗಿಡಗಳನ್ನ ಬಹಳ ಸುಲಭವಾಗಿ ಬೆಳಿಬಹುದು. ಹಾಗಾದ್ರೆ ಇದು ಬರೀ ನೀರು ಅಥವಾ ಗೊಬ್ಬರ ಕೇಳದೆ ಬೆಳೆಯುತ್ತಾ ಅಂತ ಪ್ರಶ್ನೆ ನಿಮ್ ಬರಬಹುದು. ಎಲ್ಲ ಗಿಡಗಳಿಗೂ ನೀರು ಬೇಕು, ಗೊಬ್ಬರನೂ ಬೇಕು. ಆ ಗೊಬ್ಬರ ತಾನೇ ಉತ್ಪಾದನೆ ಮಾಡ್ತದೆ, ಮಳೆಯಿಂದ ಬರುವಂತ ನೀರನ್ನ ಸಂಗ್ರಹಣೆ ಮಾಡೋ ರೀತಿ, ಆ ರೀತಿ ನಾವು ಆ ಗಿಡಗಳನ್ನ ಬೆಳೆದು ಅದಕ್ಕೆ ಒಂದು ಪಾತಿಯನ್ನು ಮಾಡಿ ಮಳೆ ಆಶ್ರಯದಲ್ಲಿ ಇದು ತಾನೇ ಬೆಳೆಯೋ ರೀತಿ ಮಾಡಬೇಕು. ಸಾಮಾನ್ಯವಾಗಿ ಗಿಡ ನೆಡಬೇಕಾದ್ರೂ ಅಷ್ಟೇನೆ, ಸುಮಾರು 2-3 feet ಎತ್ತರ ಬೆಳೆದಿರುವಂತಹ ಗಿಡಗಳು, ಕನಿಷ್ಠ 1 year ಬೆಳೆದಂತ ಗಿಡಗಳನ್ನ ನಾವು ನಾಟಿ ಮಾಡಿದಾಗ ಇದು ಚೆನ್ನಾಗಿ ಬರ್ತದೆ. ಹಾಗಾಗಿ ನೆಡುತೋಪು ಮಾಡೋದಕ್ಕಿಂತ ಹೆಚ್ಚಾಗಿ ಬದುಗಳು, ಬೇಲಿಗಳು ಇಂಥದ್ರಲ್ಲಿ ಹಾಕಿದಾಗ ಈ ಗಿಡಗಳನ್ನ ಚೆನ್ನಾಗಿ ಅಭಿವೃದ್ಧಿ ಪಡಿಸಬಹುದು, ಮತ್ತೆ ಇಳುವರಿ ಕೂಡ ಸಾಕಷ್ಟು ಹೆಚ್ಚು. ಬದುಗಳ ಮೇಲೆ ಹಾಕೊಳ್ಳುವಾಗ ಎಷ್ಟು ಅಂತರ ಕೊಡಬೇಕಾಗುತ್ತೆ ಹೊಂಗೆಗೆ ಅಂತೇಳಿ? ಪ್ರಾರಂಭಿಕ ಹಂತದಲ್ಲಿ ಬೆಳಿಬೇಕಾದ್ರೆ ಸುಮಾರು 4-5 meters ಅಂತರ ಕೊಡಬಹುದು. ಗಿಡ ಬೆಳೀತಾ ಹೋದಾಗೆ ನಾವು ಕೆಲವು ಮರಗಳನ್ನ ತೆಗೆಯುವಂತ ಕಾರ್ಯನ ಮಾಡಬಹುದು. ಯಾಕೆಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಗಿಡದ ಆ ಒಂದು ಮರದ ರಚನೆ ಚಿಕ್ಕದಾಗಿದ್ದಾಗ ಆವಾಗಲೂ ಕೂಡ ತಾವು ಆದಾಯ ಪಡಿತಾ ಇರಬಹುದು. ಅದು ಬೆಳೀತಾ ಇದ್ದಾಗ ಯಾವ್ದು ಹೆಚ್ಚು ಚೆನ್ನಾಗಿ ಬೆಳೀತಾ ಇರುತ್ತೋ ಅದನ್ನ ಉಳಿಸ್ಕೊಂಡು ಆ ಒಂದು ಸಣ್ಣ ಗಿಡಗಳನ್ನ ಅದನ್ನ ತೆಗೆದು ಆ ದೊಡ್ಡ ಗಿಡಕ್ಕೆ ಹೆಚ್ಚು ಅವಕಾಶ ಮಾಡಿಕೊಟ್ಟು ಹೆಚ್ಚು ಇಳುವರಿ ಪಡೆಯುವ ರೀತಿ ಮಾಡ್ಕೋಬಹುದು. ಹೀಗೆ ಮಾಡಿದಾಗ ಈ ಬೀಜಗಳನ್ನ ಸಂಗ್ರಹಣೆ ಮಾಡೋದು ಮತ್ತೆ ಮಾರಾಟ ಮಾಡೋದು ರೈತನಿಗೆ ಒಂದು ಒಂದು ವರಮಾನ ಅಂದ್ರೆ ಆ ರೀತಿ ಬರೋ ರೀತಿ ಮಾಡುವಂತದ್ದು, ಅದನ್ನು ಕೂಡ ಇವರಿಗೆ ಯಶಸ್ವಿಯಾಗಿ ಮಾಡ್ಕೋಬಹುದು. ಈಗ ಹೊಂಗೆ ಹೋಲಿಸಿದ್ರೆ ಬೇವು ಸ್ವಲ್ಪ ಹೆಚ್ಚರವಾಗಿ ಬೆಳೆಯುವಂತ ಒಂದು ಮರ ಅಂತಾನೆ ಹೇಳಬಹುದು. ಇದನ್ನ ಎಲ್ಲಿ ಬೆಳಕಬಹುದು ಅಂತ? ಇದನ್ನು ಇದೇ ರೀತಿನೇ ಬೆಳಿಬಹುದು. ಇದೇನಂತಂದ್ರೆ ಈ ಮರಗಿಡಗಳನ್ನ ಬದುಗಳಲ್ಲಿ ಬೆಳೆದಾಗ ನಮ್ಮ ಕೃಷಿಗೆ ಅಡ್ಡ ಬರ್ತದೆ ಅಂತ ಸುಮಾರು ಜನದ ಪ್ರಶ್ನೆ. ನಾವು ಈ ಮರಗಿಡಗಳೆಲ್ಲ ಸೊಪ್ಪನ್ನ ನಾವು ಪ್ರತಿ ವರ್ಷ ಕನಿಷ್ಠ 20-25% ಅದನ್ನ ತೆಗೆದು ಭೂಮಿಗೆ ಗೊಬ್ಬರವಾಗಿ ಹಾಕೊಳ್ಳೋದ್ರಿಂದ ಭೂಮಿಗೆ ಅನುಕೂಲ ಆಗ್ತದೆ. ಮತ್ತೆ ಇದು ಯಾವುದೇ ರೀತಿ ಆ ಒಂದು ಕೃಷಿಗೆ ಅಥವಾ ನಮ್ಮ ಕೃಷಿ ಬೆಳೆಗೆ ಅಡ್ಡ ಬರೋದಿಲ್ಲ. ಎರಡನೇದಾಗಿ ತಾವು ಬೇವಿನ ಗಿಡಕ್ಕೆ ಹೇಳಿದ್ರೆ ಅದು ಎತ್ತರವಾಗಿ ಮೇಲೆ ಹೋಗೋದ್ರಿಂದ ಮತ್ತೆ ಅದರಿಂದ ಯಾವುದೇ ಕೃಷಿ ಬೆಳೆಗಳಿಗೆ ಅಡ್ಡ ಪರಿಣಾಮ ಬರೋದಿಲ್ಲ. ಆ ಕಾರಣದಿಂದ ಅಲ್ಲಿ ಬೀಜ ಉದುರಿಸೋದು ಕಷ್ಟ ಇಲ್ಲ, ಯಾಕೆಂದ್ರೆ ತಂತಾನೇ ಆ ಹಣ್ಣು ಕೆಳಗಡೆ ಬೀಳ್ತದೆ, ಅದನ್ನ ನಾವು ಗುಡಿಸ್ಕೋಬಹುದು. ಮತ್ತೆ ಹಕ್ಕಿಗಳು ಬಂದು ಅಲ್ಲಿ ಈ ಗಿಡದ ಮೇಲೆ ನೆಲೆಸಿ ಅವಾಗ ಏನಾಗುತ್ತೆ, ಹಕ್ಕಿಗಳ ಹಿಕ್ಕೆ ಕೂಡ ಅದೇ ಭೂಮಿಗೆ ಬೀಳ್ತದೆ. ಆಗ ನಮಗೆ ಅರಿವಿಲ್ಲದೇನೆ ನಮ್ಮ ಭೂಮಿಗೆ ಈ ಒಂದು ಫಲವತ್ತತೆ ಆಗ್ತದೆ, ಮತ್ತೆ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಈ ಸಾವಯವ ಕೃಷಿಗೆ ಹೆಚ್ಚು ಸಹಕಾರಿಯಾಗಿರುವಂತದ್ದು. ಹಕ್ಕಿಗಳಿರಬಹುದು, ಪಕ್ಷಿಗಳು, ಕೀಟಪೀಡಗಳನ್ನು ಕೂಡ ಆರಿಸಿಕೊಂಡು, ಹೌದು, ಕೆಲವು ಕೀಟಗಳನ್ನ ಇವು ಆರಿಸಿ ತಿನ್ನೋದ್ರಿಂದ ಕೀಟದ ಹತೋಟಿ ಕೂಡ ಈ ಸಸಿಗಳು ಬಹಳ ಪೂರಕವಾಗಿರುತ್ತದೆ. ಇನ್ನ ಹಿಪ್ಪೆ ಕೂಡ ಮುಖ್ಯವಾದ ಜೈವಿಕ ಇಂಧನ ಸಸ್ಯ. ಹೌದು, ಇದನ್ನ ಎಲ್ಲಿ ಬೆಳಕಬಹುದು ಅಂತ? ಹಿಪ್ಪೆ ಸ್ವಲ್ಪ ನೀರಿನಂಶ ಪ್ರಾರಂಭಿಕ ಹಂತದಲ್ಲಿ ಬೆಳಿಬೇಕಾದ್ರೆ ನೀರಿನಂಶ ಕೇಳ್ತದೆ, ಅಂತ ಪ್ರದೇಶಗಳಲ್ಲಿ ಇದನ್ನ ಬೆಳಿಬಹುದು. ಮತ್ತೆ ಇದು ಬಹಳ ಕಾಲ ಬೆಳೆಯುವಂತದ್ದು, ಈ ಎಲ್ಲ ಮರಗಿಡಗಳು 100+ years ಬೆಳೆಯುವಂತದ್ದು, ಅದೇ ಹಿಪ್ಪೆ ಇನ್ನೂ ಹೆಚ್ಚು 300-400 years ಮರಗಳು ಕೂಡ ನಮ್ಮ ರೈತರ ಬೃಹದಾಕಾರ. ಅದು ಮೇಲೆ ಬೆಳೆದ್ಮೇಲೆ ಪ್ರತಿಯೊಂದು ಎಲೆಗೂ ಒಂದು ಕಾಯಿ ಬಿಟ್ಟಿರ್ತದೆ, ತಾವು ಅದನ್ನ ಗಮನಿಸಿದ್ರೆ ಗೊತ್ತಾಗ್ತದೆ. ಅದ್ರ ಇಳುವರಿ ಪ್ರಾರಂಭ ಆಗೋದು ಸುಮಾರು 8-10 years ಕನಿಷ್ಠ ಬೇಕಾಗ್ತದೆ. ಉಳಿದ ಮರಗಿಡಗಳು 4-5 years ಪ್ರಾರಂಭ ಆಗ್ತದೆ, ಮತ್ತೆ ಒಂದು ಉತ್ತಮ ಇಳುವರಿನ ನಾವು 7-8 years ಪಡ್ಕೋಬಹುದು. ಆದ್ರೆ ಹಿಪ್ಪೆನಲ್ಲಿ ಕನಿಷ್ಠ 10 years ಆದ್ರೂ ಬೇಕಾಗ್ತದೆ. ಅದು ಇಳುವರಿ ಪ್ರಾರಂಭ ಮಾಡಿತು ಅಂತಂದ್ರೆ ನಿಮಗೆ 100+ years ಕನಿಷ್ಠ 20-50, 100 ಈ ರೀತಿ ಏರ್ತಾ ಹೋಗ್ತದೆ, ಮತ್ತೆ ಹೆಚ್ಚಿನ ಇಳುವರಿ ಕೊಡ್ತದೆ. ಇದರಲ್ಲೂ ಕೂಡ ಸಾಕಷ್ಟು ಹಕ್ಕಿಗಳು ಇದರಲ್ಲಿ ಆಶ್ರಯ ಪಡೆಯೋದ್ರಿಂದ, ಬಾವಲಿಗಳು, ಹೌದು, ಆ ಹಣ್ಣನ್ನ ತಿನ್ನೋದಕ್ಕೆ ಬರೋದ್ರಿಂದ ಈ ಎಲ್ಲ ವಿಶೇಷ ಅಂತಂದ್ರೆ ಅವು ಹಣ್ಣನ್ನ ತಿಂದು ಬೀಜನ ಉದುರಿಸಿ ಹೋಗ್ತದೆ. ಸೊ ನೀವು ಬೀಜವನ್ನ ನೇರವಾಗಿ ಆರಿಸ್ಕೋಬಹುದು, ಅದು ಒಂದು ವಿಶೇಷ ಕೂಡ. ಇವೆಲ್ಲ ಈ ಕೃಷಿಗೆ ಪೂರಕವಾದಂತದ್ದು, ರೈತನಿಗೆ ಬಹಳ ಸಹಕಾರಿಯಾಗಿರುವಂತದ್ದು. ಆದ್ರೆ ಇದನ್ನ ಬದುಗಳ ಮೇಲೆ ಬೆಳೆಯೋದಕ್ಕಾಗೋದಿಲ್ಲ. ಬದುಗಳ ಮೇಲೆ ತಾವೊಂದು ಪ್ರಶ್ನೆ ಕೇಳಿದೆ ಎಷ್ಟು ಅಂತರದಲ್ಲಿ ಬೆಳಿಬೇಕು ಅಂತ. ನಾನು ಹೇಳಿದೆ 4-5 meters ಅಂತ ಹೇಳಿದೆ. ಇದಕ್ಕೆ ಅಂತರ ಸ್ವಲ್ಪ ಹೆಚ್ಚಿಗೆ ಕೊಡಬೇಕು. ಈಗ ನಮ್ಮ ಭೂಮಿ ಸಣ್ಣ ರೈತ, ಅವನು ಇಡೀ ಭೂಮಿಗೆ ಹೆಚ್ಚಂದ್ರೆ ಒಂದು ಹಿಪ್ಪೆಗಿಡ ಹಾಕೋಬಹುದು, ಅದಕ್ಕಿಂತ ಹೆಚ್ಚನ್ನ ನಾವು ಸಲಹೆ ಮಾಡೋದಿಲ್ಲ. ಅದೇ ಬೇವಾದ್ರೆ ಒಂದು 4-5 ಹಾಕೊಳ್ಳಿ ಅಂತ ಹೇಳ್ಬೋದು, ಅಥವಾ ಇದು ಹೊಂಗೆ ಆದ್ರೆ ಅದು 3-4 ಹಾಕೊಳ್ಳಿ ಅಂತ ಹೇಳ್ಬೋದು. ಆ ಕಾರಣದಿಂದ ಇಂಥ ದೊಡ್ಡ ಮರಗಳನ್ನ ಸಂಖ್ಯೆನ ಸ್ವಲ್ಪ ಕಮ್ಮಿ ಇಟ್ಕೋಬಹುದು, ಆದ್ರೆ ಇಳುವರಿ ಹೆಚ್ಚು ವರ್ಷ ಪ್ರಮಾಣದಲ್ಲಿ ಕೊಡ್ತಾ ಇರ್ತದೆ. ಸಿಮರೂಬ ಅನ್ನೋದಂತೂ ಒಂದು ಅಡಕವಾಗಿ ಬೆಳೆಯುವಂತ ಮರ ಅಂತಾನೆ ಹೇಳ್ಬೋದು. ಇದನ್ನ ರೈತ ಬಾಂಧವರು ಎಷ್ಟು ಮಟ್ಟಿಗೆ ಬಳಸ್ಕೋಬಹುದು ಅಂತೀರಿ? ಸಿಮರೂಬ ನಾವು ಈಗ ಕಳೆದ 1-2 ದಶಕದಿಂದ ಈ ಗಿಡನ ನಾವು ಇಲ್ಲಿ ನಮ್ಮ ರಾಜ್ಯದಲ್ಲಿ ಪರಿಚಯಿಸಿದ್ದೇವೆ. ಇದು ಬಹಳ ವೇಗವಾಗಿ ಬೆಳೆಯುವಂತದ್ದು, ಮತ್ತೆ ಇಳುವರಿನೂ ಕೂಡ ಸಾಕಷ್ಟು ಹೆಚ್ಚು ಕೊಡ್ತದೆ. ಎಣ್ಣೆ ಅಂಶನೂ ಹೆಚ್ಚಿದೆ. ಆದ್ರೆ ವ್ಯಾವಹಾರಿಕವಾಗಿ ನಾವು ತೆಗೆಯಲಿಕ್ಕೆ ಬಂದಾಗ ಸಾಮಾನ್ಯವಾಗಿ ಎಲ್ಲ ಗಿಡದಲ್ಲಿ ಇದರಲ್ಲಿ ಸುಮಾರು 25-30% ಎಣ್ಣೆ ಅಂಶನ ನಾವು ಈ ಯಂತ್ರಗಳ ಸಹಾಯದಿಂದ ತೆಗೆದಾಗ ಅಷ್ಟು ಬರ್ತದೆ. ಎರಡನೇ ಅಂಶ ಏನಪ್ಪಾ ಅಂತಂದ್ರೆ, ಈ ಗಿಡ ಎಲ್ಲ ತರದ ಭೂಮಿನಲ್ಲಿ ಬಹಳ ಯಶಸ್ವಿಯಾಗಿ ಬೆಳೀತಾ ಇದೆ. ಮತ್ತೆ ಈ ಗಿಡದ ಸೊಪ್ಪಿನಲ್ಲಿ ಹೆಚ್ಚಿನ ಈ ಒಂದು ನೈಟ್ರೋಜನ್ ಅಂಶ, ಸಾರಜನಕ ಅಂಶ ಹೆಚ್ಚಾಗಿರೋದ್ರಿಂದ ಭೂಮಿ ಫಲವತ್ತತೆ ಕೂಡ ಇದು ಬಹಳ ಸಹಕಾರಿಯಾಗಿರ್ತದೆ. ಮತ್ತೆ ಇದರಲ್ಲಿ ಸಾಕಷ್ಟು ಈ ಕೀಟನಾಶಕ ಮತ್ತೆ ರೋಗ ಮತ್ತೆ ಮನುಷ್ಯರಿಗೂ ಕೂಡ ಸಾಕಷ್ಟು ಅವರ ಆರೋಗ್ಯ ದೃಷ್ಟಿಯಿಂದ ಇದರ ಎಲೆಯನ್ನು ಸೇವಿಸೋದ್ರಿಂದ ಹಲವಾರು ತೊಂದರೆಗಳನ್ನ ನಿವಾರಣೆ ಮಾಡೋದು ಕಂಡು ಬಂದಿದೆ. ಹಾಗೆ ರೈತನಿಗೆ ಒಂದ್ ರೀತಿ ಇದನ್ನ ಸಂಜೀವಿನಿ ಅಂತಾನೆ ಹೇಳ್ಬಹುದು. ಎಲೆ ಇರಬಹುದು, ಅದರ ಕಾಂಡ ಇರಬಹುದು, ತೊಗಟೆ ಇರಬಹುದು, ಹಣ್ಣಿನ ರಸವನ್ನ ನಾವು ನೇರಳೆ ರಸದ ರೀತಿ ಅದನ್ನ ಸೇವಿಸಬಹುದು. ಮತ್ತೆ ಆ ಬೀಜದಲ್ಲಿ ಹೆಚ್ಚಿನ ಎಣ್ಣೆ ಅಂಶ ಕೂಡ ಇದೆ, ಅದು ಆಹಾರವಾಗೂ ಬಳಕೆ ಮಾಡಬಹುದು. ಆದ್ರೆ ನಮ್ಮಲ್ಲಿ ಆಹಾರ ಬಳಕೆ ಮಾಡುವಂತ ಪದ್ಧತಿ ಇಲ್ಲ. ಆ ಕಾರಣದಿಂದ ಇದನ್ನ ಸದ್ಯದ ಪರಿಸ್ಥಿತಿನಲ್ಲಿ ನಾವು ಜೈವಿಕ ಇಂಧನವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಕೂಡ ಸುಮಾರು 4-5 meters ಅಂತರದಲ್ಲಿ ಬೆಳ್ಕೋಬಹುದು. ಅದು ಗಿಡಗಳು ಹೆಚ್ಚು ಎತ್ತರ ಆಗ್ತಾ ಇದ್ದಾಗೆ ಒಂದೊಂದು ಮರಗಳನ್ನ ಮಧ್ಯದಲ್ಲಿ ತೆಗೆಯುವ ಸಂದರ್ಭ ಬಂದ್ರೆ ತೆಗೆಯಬಹುದು, ಅಥವಾ ಹಾಗೆ ಕೂಡ ಉಳಿಸ್ಕೋಬಹುದು. ಯಾವುದೇ ರೀತಿ ಇದು ಕೃಷಿಗೆ ಅಡ್ಡ ಪರಿಣಾಮ ಮಾಡೋದಿಲ್ಲ. ಕೃಷಿಗೆ ಇವೆಲ್ಲವೂ ವಿಶೇಷ ಅಂತಂದ್ರೆ ಪೂರಕವಾದಂತ ಗಿಡಗಳನ್ನೇ ಕೂಡ. ಇನ್ನ ಜೈವಿಕ ಇಂಧನ ಸಸ್ಯವಾಗಿ ಹೆಚ್ಚು ಪ್ರಚಾರ ಪಡೆದಂತ ಒಂದು ಜೈವಿಕ ಇಂಧನ ಸಸ್ಯ ಅಂದ್ರೆ ಜಟ್ರೋಪ. ಹೌದು, ಈ ಜಟ್ರೋಪವನ್ನು ಎಲ್ಲ ಹಾಕಬಹುದು ನಮ್ಮ ರೈತ ಬಾಂಧವರು? ಜಟ್ರೋಪ ಅನ್ನೋ ಗಿಡ ಅದು ಜೈವಿಕ ಇಂಧನಕ್ಕೆ ಒಂದು ಹೇಳಿ ಮಾಡಿಸಿದಂತ ಗಿಡ. ಆದರೆ ನಮ್ಮಲ್ಲಿ ವಿಶೇಷವಾಗಿ ಅದಕ್ಕೆ ಒತ್ತು ಕೊಟ್ಟು ಪ್ರಚಾರ ಮಾಡಲಾಗ್ತಾ ಇದೆ. ಯಾತಕ್ಕೆ ಅಂತಂದ್ರೆ ಅದು ಕಾಂಡಗಳಿಂದ ಅದನ್ನ ಅಭಿವೃದ್ಧಿಪಡಿಸಬಹುದು, ಮತ್ತೆ ಬೇಗ ಹಸಿರನ್ನ ಕಾಣಬಹುದು. ಆದ್ರೆ ಇಳುವರಿಗೆ ಬಂದಾಗ ಅದು ಸಾಕಷ್ಟು ಕಮ್ಮಿ ಅಂಶ ಇಳುವರಿ ಇದೆ. ಮತ್ತೆ ಅದಕ್ಕೂ ನೀರು ಸಾಕಷ್ಟು ಇಲ್ಲದೆ ಹೋದ್ರೆ ಇಳುವರಿ ಕೂಡ ಅದು ಬರೋದಿಲ್ಲ. ಮತ್ತೆ ಗೊಬ್ಬರ ಕೂಡ ಸಾಕಷ್ಟು ಬೇಕು, ಅದು ಕೂಡ ಇಲ್ಲದೆ ಇದ್ರೆ ಬರೋದಿಲ್ಲ. ಹಾಗಾಗಿ ಇದನ್ನ ಬೇಲಿಯಾಗಿ ಬೆಳ್ಕೋಬಹುದು. ಬೇಲಿಯಾಗಿ ಬೆಳ್ಕೊಂಡಾಗ ಏನಾಗ್ತದೆ, ಎಷ್ಟು ಇಳುವರಿ ಬರ್ತದೋ ಅದನ್ನ ಪಡ್ಕೋಬಹುದು. ಮತ್ತೆ ಹಾಗೆ ಇತರ ಅನುಕೂಲಗಳಾದ ಕೀಟನಾಶಕ ಗುಣಗಳು ಅದನ್ನ ನಾವು ಇದರಲ್ಲಿ ಬಳಕೆ ಮಾಡ್ಕೋಬಹುದು. ಜೀವಂತ ಬೇಲಿಯಾಗಿ ಬಳಕೆ ಬಹಳ ಮುಖ್ಯವಾದ ಉಪಯೋಗ. ಹೌದು ಹೌದು ಹೌದು, ಇದು ತಲೆತಲಾಂತರಿಂದ ನಮ್ಮಲ್ಲಿ ಈಗಾಗಲೇ 100 years ನಮ್ಮ ಎಲ್ಲ ರೈತರ ಹಳ್ಳಿಗಳಿಗೆ ಹೋಯಿತು ಅಂತಂದ್ರೆ ಬೇಲಿನಲ್ಲಿ ಈ ಗಿಡಗಳನ್ನ ನಾವು ಕಾಣಬಹುದು. ಇನ್ನು ಈ ಬಯಲ್ಸೀಮೆಯಲ್ಲಿ ಇನ್ನು ಯಾವ್ಯಾವ ಜೈವಿಕ ಇಂಧನ ಸಸ್ಯಗಳನ್ನು ಲಾಭದಾಯಕವಾಗಿ ಬೆಳಕೋಬಹುದು ಅಂತಾರೆ, ಇವುಗಳನ್ನು ಬಿಟ್ಕೊಟ್ರೆ? ಇದರ ಜೊತೆಗೆ ನಮ್ಮ ಇತರ ಸಸ್ಯಗಳಾದ ಕರಾವಳಿನಲ್ಲಿ ಬೆಳೆಯುವಂತ ಈ ಒಂದು ಸುರವನ್ನೆ ಅಂತ ಗಿಡ ಇದೆ. ಅದು ಕರಾವಳಿಯಿಂದ ಹಿಡಿದು ನಮ್ಮ ಬೆಂಗಳೂರು ಇರಬಹುದು, ಇತರೆ ಒಣ ಪ್ರದೇಶದಲ್ಲಿ ಕೂಡ ಚೆನ್ನಾಗಿ ಬರ್ತದೆ. ಅಲ್ಲಿ 60-70% ಎಣ್ಣೆ ಅಂಶ ಇದೆ. ಅದು ಕರಾವಳಿಯಲ್ಲಿ 70% ವರೆಗೂ ಎಣ್ಣೆ ಅಂಶ ಕೊಟ್ರೆ ಬೆಂಗಳೂರಿಗೆ ಬಂದ್ರೆ 50-55% ಎಣ್ಣೆ ಅಂಶ ನಾವು ಕಂಡು ಬಂದಿದೆ. ಮತ್ತೆ ಇಲ್ಲೂ ಕೂಡ ಅದು ಸ್ವಲ್ಪ ತೇವಾಂಶ ಇರುವಂತ ಜಾಗದಲ್ಲಿ ಬೆಳೀತು ಅಂತಂದ್ರೆ ಬಹಳ ಸುಂದರವಾದ ಗಿಡ ಇದು. ಅದು ಹೂವು ಬಹಳ ಸುವಾಸನೆ ಉಳ್ಳದ್ದು, ಮತ್ತೆ ಕಾಯಿ ಕೂಡ ಒಳ್ಳೆ ಇಳುವರಿ ಬರೋದ್ರಿಂದ ಇದು ನಾವು ಈ ನಮ್ಮ ಬಯಲು ಪ್ರದೇಶದಲ್ಲಿ ಕೂಡ ಇದನ್ನ ಬೆಳೆಸಬಹುದು. ಹಾಗೆ ನಾವು ಮಲೆನಾಡಿನ ಪ್ರದೇಶಕ್ಕೆ ಬಂದ್ರೆ ನಮ್ಮ ನಾಗಸಂಪಿಗೆ ಇದೆ. ಅಲ್ಲಿ ನಮ್ಮ ಮಲೆನಾಡಿನ ಪ್ರದೇಶಕ್ಕೆ ನಾಗಸಂಪಿಗೆ ಹೆಚ್ಚು ಸೂಕ್ತ, ಸುಮಾರು 50-55% ಎಣ್ಣೆ ಅಂಶ ಇದೆ, ಇಳುವರಿ ಕೂಡ ಸಾಕಷ್ಟು ಹೆಚ್ಚಿದೆ. ಅದನ್ನ ನಾವು ಬಯಲು ಪ್ರದೇಶಕ್ಕೆ ತೆಗೆದುಕೊಂಡ್ಬಂದ್ರೆ ಇಲ್ಲೂ ಕೂಡ ಅದು ಸಾಕಷ್ಟು ಚೆನ್ನಾಗಿ ಬೆಳೀತಾ ಇದೆ. ಸ್ವಲ್ಪ ನಿಧಾನವಾಗಿ ಬೆಳೆದ್ರು ಕೂಡ ನಂತರದ ದಿವಸಗಳಲ್ಲಿ ಸುಮಾರು 100+ ಇಳುವರಿ ಕೊಡ್ತಾ ಇರುವಂತ ಗಿಡ. ಅದನ್ನು ಕೂಡ ನಾವು ನಮ್ಮ ಈ ಬಯಲುಸೀಮೆ ಕೂಡ ನಾಗಸಂಪಿಗೆ ಕೂಡ ಅಳವಡಿಸ್ಕೋಬಹುದು. ಈಗ ಮುಖ್ಯವಾಗಿ ತಾವು ವಿವಿಧ ಒಂದು ಜೈವಿಕ ಇಂಧನ ಸಸ್ಯಗಳ ಬಗ್ಗೆ ಪರಿಚಯ ಮಾಡಿಕೊಟ್ರಿ, ಈ ಒಂದು ಸಸ್ಯಗಳಲ್ಲಿ ನಮ್ಮ ರೈತ ಬಾಂಧವರು ಕಾಯಿಗಳನ್ನು ಯಾವ ಕಾಲದಲ್ಲಿ ಸಂಗ್ರಹಿಸಬೇಕಾಗುತ್ತೆ? ಇದು ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ, ನಾನು ಆಗಲೇ ಹೇಳಬೇಕಾಗಿತ್ತು. ಯಾತಕ್ಕೋಸ್ಕರ ನಾವು ಈ 5-6 ಗಿಡಗಳನ್ನ ನಾವು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ವಿ ಅಂತಂದ್ರೆ, ಪ್ರತಿಯೊಂದು ಗಿಡವು ವರ್ಷದ ಬೇರೆ ಬೇರೆ ಭಾಗಗಳಲ್ಲಿ ಬೀಜಗಳನ್ನು ಉತ್ಪಾದನೆ ಮಾಡುತ್ತದೆ. ಆ ಕಾರಣದಿಂದ ರೈತನಿಗೆ ಹೆಚ್ಚು ಕಮ್ಮಿ ಸುಮಾರು 6-8 ತಿಂಗಳ ಕಾಲ ಒಂದಲ್ಲ ಒಂದು ಗಿಡದಿಂದ ಬೀಜ ಉತ್ಪಾದನೆ ಬರ್ತಾ ಇರ್ತದೆ. ಹಾಗಾಗಿ ಅವನಿಗೆ ಒಂದು ಆದಾಯವನ್ನು ತರ್ತದೆ, ಜೊತೆಗೆ ಜೈವಿಕ ಇಂಧನ ಕಾರ್ಯಕ್ರಮಕ್ಕೆ ಬಹಳ ಪೂರಕವಾಗೂ ಇರ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಹೊಂಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಬೀಜ ಸಂಗ್ರಹಣೆ ಮಾಡಬಹುದು. ಏಪ್ರಿಲ್ ತಿಂಗಳು ಬರ್ತಾ ಇದ್ದಂಗೆ ನಮಗೆ ಸಿಮರುಬ ಬರ್ತದೆ. ಮೇ ಜೂನ್ ಜುಲೈ ಬರ್ತಾ ಇದ್ದಾಗೆ ನಮಗೆ ಬೇವು ಬರ್ತದೆ. ಬೇವು ನಂತರ ಅಥವಾ ಬೇವು ಜೊತೆ ಜೊತೆಯಾಗಿ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ನಮಗೆ ಹಿಪ್ಪೆ ಬರ್ತದೆ. ಹಿಪ್ಪೆ ಮುಗಿತಾ ಇದ್ದಂಗೆ ನಮಗೆ ಜಟ್ರೋಪ ಬರ್ತದೆ. ಜಟ್ರೋಪ ಮುಗಿತಾ ಇದ್ದಾಗೆ ನಮಗೆ ವಿಶೇಷವಾಗಿ ನಮ್ಮ ಇದು ಯಾವುದು ಸುರಹೊನ್ನೆ ಬರಕ್ಕೆ ಶುರು ಮಾಡ್ತದೆ. ಇದರ ಜೊತೆಗೆ ಒಂದು ಹೊಸ ಗಿಡವನ್ನು ನಾವು ಇತ್ತೀಚೆಗೆ ಪರಿಚಯಿಸಿದ್ದೇವೆ. ಯಾವುದದು? ಅಮೂರ ಅಂತ ಅಂದ್ಬಿಟ್ಟು. ಅದು ನಮ್ಮ ಈ ಮಲೆನಾಡಿನ ಕಾಡುಗಳಲ್ಲಿ ಬೆಳೆಯುವಂತದ್ದು. ಅದು ಔಷಧಿ ಗುಣ ಇರುವಂತ ಗಿಡ ಕೂಡ. ಅದು ವಿಶೇಷವಾಗಿ ನಾವು ಇಲ್ಲಿ ರಸ್ತೆ ಬದಿಗಳಲ್ಲಿ ಕೆರೆಗಳಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ ಕಳೆದ ಒಂದು 15-20 ವರ್ಷದಿಂದ. ಆ ಬೀಜಗಳನ್ನ ನಾವು ಅಲ್ಲಿ ಎಣ್ಣೆ ಅಂಶವನ್ನು ನಾವು ನೋಡಿದಾಗ ಸುಮಾರು 46% ಎಣ್ಣೆ ಅಂಶ ಇತ್ತು. ಮತ್ತೆ ಬಹಳ ಸುಲಭವಾಗಿ ಯಂತ್ರಗಳ ಮೂಲಕ ನಿತ್ಯ ಹರಿದ್ವರ್ಣ ಗಿಡ ಸುಲಭವಾಗಿ ಬೆಳೀತದೆ, ಮತ್ತೆ 2-3 ವರ್ಷಕ್ಕೆ ನಿಮಗೆ ಹೂವು ಕಾಯಿ ಬಿಡಕ್ಕೆ ಶುರು ಮಾಡ್ತದೆ. ಮತ್ತೆ ಯಂತ್ರದಿಂದ ಎಣ್ಣೆ ತೆಗಿಬಹುದು. ಅದು 36% ಎಣ್ಣೆ ಅಂಶನ ನಾವು ಯಂತ್ರದಿಂದ ತೆಗೆದಾಗ ನಮಗೆ ಬರ್ತದೆ. ಬಹಳ ಮುಖ್ಯವಾದ ಅಂತಂದ್ರೆ ಈಗಾಗಲೇ ಅದು ಹೂ ಕಾಯಿ ಬಿಡಲಿಕ್ಕೆ ಪ್ರಾರಂಭ ಆಗಿದೆ, ಅಕ್ಟೋಬರ್ ತಿಂಗಳಿಂದ ಶುರು ಆಗಿದೆ. ಅದು ಮುಂದಿನ ಏಪ್ರಿಲ್ ಮೇ ತಿಂಗಳವರೆಗೂ ಅದು ಹೂ ಕಾಯಿ ಬಿಡ್ತಾನೆ ಇರ್ತದೆ. ಸುಮಾರು ನಾನಾಗಲೇ ಅವೆಲ್ಲ 6-8 ತಿಂಗಳ ಕಾಲ ಹೂ ಕಾಯಿ ಬಿಡ್ತದೆ ಅಂತ ಹೇಳಿದೆ, ಅಂದ್ರೆ ಕಾಯಿ ಬಿಡ್ತದೆ ಅಂತ. ಈ ಗಿಡ ಅಕ್ಟೋಬರ್ ಇಂದ ಹಿಡಿದು ಬೀಜ ಉತ್ಪಾದನೆ ಡಿಸೆಂಬರ್ ನಲ್ಲಿ ಪ್ರಾರಂಭ ಆಗ್ತದೆ. ಏಪ್ರಿಲ್ ಮೇ ವರೆಗೂ ಕೂಡ ನಾವು ಬೀಜವನ್ನು ಸಂಗ್ರಹಣೆ ಮಾಡಬಹುದು. ಸೊ ಇಂಥ ಒಂದು ವಿಶೇಷ ಗಿಡ ನಮಗೆ ನಮ್ಮ ಅರಣ್ಯದಿಂದ ನಾವು ಗುರುತಿಸಿದ್ದೇವೆ. ಅದನ್ನ ಜೈವಿಕ ಇಂಧನಕ್ಕೆ ಬಹಳ ಪೂರಕವಾದ ಗಿಡ ಅಂತ ಈಗಾಗಲೇ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಅದನ್ನ ಬಳಕೆಯನ್ನು ಕೂಡ ನಾವು ಈಗಾಗಲೇ ಜಾರಿಗೆ ತಂದಿದ್ದೇವೆ. ಈಗ ಇವು ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ತವೆ, ಈ ಹೂವು ಕಾಯಿ ಇವನ್ನೆಲ್ಲ ಬಿಡಬೇಕಾದ್ರೆ. ಹೌದು. ಈ ಅವಧಿಯನ್ನ ಕಡಿಮೆ ಮಾಡುವಂತಹ ಪ್ರಯತ್ನಗಳು ಸಂಶೋಧನೆಗಳು ಏನಾದರೂ ನಡೆದಿದ್ದಾವೆ? ಸಾಮಾನ್ಯವಾಗಿ ಮರಗಿಡಗಳು ಹೂವು ಕಾಯಿ ಬಿಡಬೇಕು ಅಂತಂದ್ರೆ ಆ ಗಿಡದ ಒಂದು ಬೆಳವಣಿಗೆ ಸಾಕಷ್ಟು ಆಗಿರಲೇಬೇಕು. ಆದರೂ ಕೂಡ ನಾವು ಆ ತಾಯಿ ಗಿಡದ ರೀತಿಯಲ್ಲೇ ಬಿಡಬೇಕು, ಮತ್ತೆ ಸ್ವಲ್ಪ ಬೇಗ ಇದು ಹೂವು ಕಾಯಿ ಬಿಡೋದಕ್ಕೆ ಪ್ರಾರಂಭ ಮಾಡಲಿ ಅನ್ನೋ ಒಂದು ಕಾರಣದಿಂದ ಈ ಗಿಡಗಳನ್ನ ಕಸಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈ ಎಲ್ಲ ಗಿಡಗಳಲ್ಲೂ ಕಸಿ ಗಿಡಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಹೊಂಗೆ ಇರಬಹುದು, ಸಿಮರುಬ ಇರಬಹುದು, ಬೇವು ಇರಬಹುದು, ಹಿಪ್ಪೆ ಇರಬಹುದು. ಬೇವು ಹಿಪ್ಪೆನಲ್ಲಿ ಈ ಒಂದು ಕಸಿ ಗಿಡಗಳು ಒಂದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾವು ಮಾಡೋದಕ್ಕೆ ಸಾಧ್ಯ. ಹೊಂಗೆ ಸಿಮರುಬ ಇತ್ಯಾದಿ ಗಿಡಗಳು ಸುರವನ್ನಲ್ಲಿ ನಾವು ಸಾಕಷ್ಟು ಹೆಚ್ಚು ಗಿಡಗಳನ್ನ ಅಭಿವೃದ್ಧಿಪಡಿಸಬಹುದು. ಅವು ಬಹಳ ಪೂರಕವಾಗಿದೆ. ಈ ಗಿಡಗಳನ್ನ ಆ ರೀತಿ ಮಾಡೋದ್ರಿಂದ 1-2 ವರ್ಷ ಮುಂಚೆನೆ ಹೂವು ಕಾಯಿ ಬಿಡೋದಕ್ಕೆ ಪ್ರಾರಂಭ ಆಗ್ತದೆ. ವಿಶೇಷವಾಗಿ ರೈತನು ಅವರ ಮನೆ ಸುತ್ತಮುತ್ತ ಬೆಳ್ಕೊಂಡಾಗ ಅವನು ಸ್ವಲ್ಪ ಆರೈಕೆಯನ್ನು ಕೂಡ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಈ ಕಸಿ ಗಿಡಗಳನ್ನ ಬೆಳೆದಾಗ ಬಹಳ ಬೇಗ ಆ ಗಿಡಗಳು ಅಭಿವೃದ್ಧಿ ಹೊಂದಿ ಒಂದು 3 ವರ್ಷಕ್ಕೆ ಅದು ಹೂವು ಕಾಯಿ ಬಿಡ ಮೊದಲನೇ ವರ್ಷನೇ ಹೂ ಬಿಡ್ತದೆ ಇಲ್ಲ ಅಂತಲ್ಲ, ಆದ್ರೆ ಆ ಗಿಡದ ಬೆಳವಣಿಗೆ ಬೇಗ ಆಗಿ ಅದು ಹೂವು ಕಾಯಿ ಬಿಡೋದಕ್ಕೆ 3 ವರ್ಷಕ್ಕೇನೆ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಉದಾಹರಣೆಗೆ ಹೊಂಗೆನಲ್ಲೂ ಕೂಡ ಮತ್ತೆ ಸಿಮರುಬ ಇದರಲ್ಲಿ ಬಹಳ ಹೆಚ್ಚಿನ ಒಂದು ಫಲಿತಾಂಶವನ್ನು ನಾವು ಇದರಲ್ಲಿ ಕಂಡುಕೊಂಡಿದ್ದೇವೆ. ಮತ್ತೆ ಕಸಿ ಮಾಡೋದ್ರಿಂದ ಈ ಸಸ್ಯಗಳು ಏನಾದ್ರೂ ಗಿಡ್ಡವಾಗಿ ಬೆಳೀತವೆ? ಸಸ್ಯಗಳು ಸ್ವಲ್ಪ ಹರಡ್ಕೊಂಡು ಬೆಳೀತದೆ. ಹಾಗಾಗಿ ನಾವು ಬೀಜಗಳನ್ನ ನಾವು ಆರಿಸೋದಕ್ಕೆ ಸಂಗ್ರಹಣೆ ಮಾಡೋದಕ್ಕೂ ಕೂಡ ಸಹಕಾರಿಯಾಗ್ತದೆ. ನಾವು ಕೃಷಿ ಭೂಮಿಯಲ್ಲಿ ಬೆಳೀತಾ ಇದ್ದಾಗ ನಾವು ಸ್ವಲ್ಪ ಅದ್ ಮೇಲೆ ಹೋಗ್ಲಿ, ಯಾಕೆಂತಂದ್ರೆ ಅದರ ನೆರಳು ಇದು ಬೀಳದೆ ಇರಲಿ ಅನ್ನೋ ಒಂದು ಉದ್ದೇಶದ ಆ ರೀತಿ ಮಾಡ್ತೇವೆ. ಮತ್ತೆ ಇತರ ಪ್ರದೇಶದಲ್ಲಿ ಬೆಳಿಬೇಕಾದ್ರೆ ಅಂತ ಸಂದರ್ಭದಲ್ಲಿ ಕಸಿ ಗಿಡಗಳನ್ನ ಬೆಳೆದಾಗ ಅದನ್ನ ಒಂದು ಪೊದರ ರೀತಿಯಲ್ಲಿ ನಾವು ಮಾಡಿಕೊಂಡು ಬಹಳ ಸುಲಭವಾಗಿ ಬೀಜಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಅನುಕೂಲ ಆಗೋ ರೀತಿ ಮಾಡ್ಕೋಬಹುದು. ಅಂದ್ರೆ ಈ ಕಸಿ ಗಂಟಿರೋದ್ರಿಂದ ದೃಢತೆಗೆ ಏನು ತೊಂದರೆ ಆಗೋದಿಲ್ಲ? ಇಲ್ಲ, ಇವು ಕೇವಲ 1-2 ವರ್ಷ ಮಾತ್ರ ಆ ಒಂದು ಅದನ್ನ ಒಂದು ವಿಶೇಷ ಜಾಗ್ರತೆ ವಹಿಸಬೇಕಾಗ್ತದೆ. ನಂತರ ದಿವಸದಲ್ಲಿ ಆ ಒಂದು ಹೊಂದಾಣಿಕೆ ಸಾಕಷ್ಟು ಆಗಿ ಈಗ ನಾವು ಸುಮಾರು 3 ವರ್ಷದಿಂದ ನಾವು ಗಿಡಗಳನ್ನ ನೋಡಿದ್ದೇವೆ. ಈಗ ಬೆಳೆಸಿರುವಂತ 3-4 ವರ್ಷಕ್ಕೆ ಬಂದ ಕಾಲಿಟ್ಟಿದ್ದೇವೆ. ಅವೆಲ್ಲ ಚೆನ್ನಾಗಿ ಬೆಳೆದು ಅಂತ ಯಾವುದೇ ಒಂದು ತೊಂದರೆಯನ್ನು ನಾವು ಕಂಡಿಲ್ಲ. ಇನ್ನು ತಾವು ವಿವಿಧ ಉತ್ಪನ್ನಗಳ ಬಗ್ಗೆ ಹೇಳಿದ್ರಿ, ಒಂದು ಎಣ್ಣೆ ತೆಗೆಯಬಹುದು, ಜೊತೆಗೆ ಹಿಂಡಿ ಕ್ರಿಮಿನಾಶಕವಾಗಿ ಬಳಸಬಹುದು, ಇವನ್ನೆಲ್ಲ ಒಂದು ಅನುಕೂಲತೆಗಳನ್ನು ನೋಡಿದ್ರೆ ಆರ್ಥಿಕವಾಗಿ ಎಷ್ಟು ಮಟ್ಟಿಗೆ ಲಾಭದಾಯಕ ಇಂದಿನ ದಿನಗಳಲ್ಲಿ ಈ ಜೈವಿಕ ಇಂಧನ ಸಸ್ಯಗಳನ್ನು ಬೆಳೆಯುವಂತದ್ದು? ನಾವು ಜೈವಿಕ ಇಂಧನ ಸಸ್ಯಗಳನ್ನು ಬೆಳೆಯೋದು ಕೃಷಿಗೆ ಪೂರಕವಾಗಿ ಬೆಳಿಬೇಕೇ ಹೊರತು ಅದು ಕೃಷಿಗೆ ಪರ್ಯಾಯ ಅಲ್ಲ. ಕೃಷಿಗೆ ಪೂರಕವಾಗಿ ಮಾಡಿದಾಗ ನಾವು ಕೃಷಿಯಷ್ಟೇ ಆದಾಯ ಬರುತ್ತೆ ಅಂತ ಖಂಡಿತ ಹೇಳೋದಿಲ್ಲ. ಆದರೆ ಈ ತಿಳಿಸಿದಂತ ಈ ವಿಚಾರಗಳಿಂದ ನೋಡಿದಾಗ ಸಾಕಷ್ಟು ಹೆಚ್ಚಿನ ಆದಾಯ ಪಡೆಯೋದಕ್ಕೆ ಸಾಧ್ಯತೆ ಇದೆ. ನಾವು ನೇರವಾಗಿ ಇದನ್ನ ಪರ್ಯಾಯ ಅಂತ ಪರಿಗಣಿಸ್ಬಿಟ್ಟಾಗ ಏನಾಗ್ತದೆ, ನಮ್ಮ ಈ ಒಂದು ಜೈವಿಕ ವೈವಿಧ್ಯತೆ, ಕೃಷಿ ವೈವಿಧ್ಯತೆ ಮತ್ತೆ ಆಹಾರ ಭದ್ರತೆ ಇವೆಲ್ಲದಕ್ಕೂ ಒಂದು ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಈ ಕಡಿಮೆ ಪ್ರಮಾಣದಲ್ಲಿ ಬದುಗಳಲ್ಲಿ ಈ ರೀತಿ ಬೆಳೆದಾಗ ರೈತನಿಗೆ ಅವನಿಗೆ ಬೇಕಾದಂತ ಎಲ್ಲ ಪರಿಕರಗಳು ಎಲ್ಲ ಉಪಯೋಗಗಳನ್ನು ಇದನ್ನ ಆಗ್ತದೆ. ಉದಾಹರಣೆಗೆ ಅವನಿಗೆ ಗೊಬ್ಬರ ಬೇಕು, ಗೊಬ್ಬರ ಬಂತು, ಜೈವಿಕ ಅನಿಲ ಬೇಕು ಬಂತು, ಮತ್ತೆ ಪಶು ಆಹಾರಕ್ಕೆ ಸ್ವಲ್ಪ ಮಟ್ಟಿಗೆ ಪೂರೈಕೆ ಮಾಡುವಂಥದ್ದು ಅದು ಬಂತು, ಮತ್ತೆ ಅವನ ಭೂಮಿಯ ಫಲವತ್ತತೆ ಹೆಚ್ಚಿ ಒಂದು ಕೃಷಿ ಆದಾಯ, ಕೃಷಿ ಬೆಳವಣಿಗೆ ಅಥವಾ ಕೃಷಿಯ ಇಳುವರಿ ಬಹಳ ಹೆಚ್ಚುತ್ತದೆ. ಇದನ್ನ ನಾವು ಈಗಾಗಲೇ ಮನಗಂಡಿದ್ದೇವೆ. ನಮ್ಮ ಕೃಷಿ ಜೈವಿಕ ಇಂಧನ ಉದ್ಯಾನ ಮಳೆನೂರಿನಲ್ಲಿ ಈಗಾಗಲೇ ಸಾಕಷ್ಟು ಪ್ರಾತ್ಯಕ್ಷತೆಗಳನ್ನು ಮಾಡಿದ್ದೇವೆ. ಅಲ್ಲಿ ಕೃಷಿ ಇಳುವರಿ ಇವೆಲ್ಲವೂ ಈ ಒಂದು ಪದ್ಧತಿನ ಅಳವಡಿಸಿಕೊಂಡಾಗ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನ ನಾವು ಕಂಡುಕೊಂಡಿದ್ದೇವೆ. ಇದನ್ನ ಆ ಭಾಗದ ರೈತರಿಗೆ ಸಾಕಷ್ಟು ಮನವರಿಕೆ ಕೂಡ ಮಾಡಿಕೊಟ್ಟಿದ್ದೇವೆ. ಮತ್ತೆ ರೈತರಿಗೆ ಮೇವಿಗೆ ಆಗುವಂತಹ ಜೈವಿಕ ಇಂಧನ ಸಸ್ಯಗಳನ್ನು ಗುರುತಿಸಲಾಗಿದೆಯೇ? ಈಗ ಹೇಳಬೇಕು ಅಂತಂದ್ರೆ ಬೇವಿರಬಹುದು, ಬೇವಿನ ಸೊಪ್ಪನ್ನು ನಾವು ಇದಕ್ಕೆ ಹಾಗೇನೆ ಹಿಪ್ಪೆ ಅದನ್ನು ಕೂಡ ತಿಂತದೆ. ಹೊಂಗೆ ಮತ್ತೆ ಈ ಸಿಮರುಬಾನ ಯಾವುದೇ ಪ್ರಾಣಿಗಳು ತಿನ್ನೋದಿಲ್ಲ, ಹಾಗಾಗಿ ಆ ಗಿಡಕ್ಕೆ ಒಂದು ರೀತಿ ರಕ್ಷಣೆನೂ ಸಿಗ್ತದೆ. ಈ ಹಿಪ್ಪೆ ಮತ್ತೆ ಬೇವು ಬೇಗ ಮೇಲೆ ಹೋಗೋದ್ರಿಂದ ಅವು ಕೂಡ ರಕ್ಷಣೆ ಸಿಗ್ತದೆ. ಹಾಗಾಗಿ ಮೇವಾಗಿ ಕೂಡ ಬಳಕೆ ಆಗ್ತದೆ ಮತ್ತೆ ಇಂಧನವಾಗಿ ಕೂಡ ಬಳಕೆ ಆಗ್ತದೆ. ಮತ್ತೆ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸ್ಕೋಬಹುದು ಅಂತ ಇವನ್ನ? ರೈತನ ಕೃಷಿ ಪದ್ಧತಿಯಲ್ಲಿ ಈಗಾಗಲೇ ಇದು ಹಾಸುಹೊಕ್ಕಾಗಿತ್ತು. ನಾವು ಕಾರಣಾಂತರ ನಮ್ಮ ಈ ಒಂದು ಹಸಿರು ಕ್ರಾಂತಿ ಬಂದ ಸಂದರ್ಭದಿಂದ ನಾವು ಈ ಹೆಚ್ಚು ಭೂಮಿ ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಗಿಡಗಳನ್ನ ನಾವು ಕಣಗಿಳಿಸಿದ್ದೀವಿ. ಈಗ ಸಮಗ್ರ ಕೃಷಿಗೆ ಇದು ಪೂರಕವಾಗಿದ್ದು ಮುಂಬರುವ ದಿವಸಗಳಲ್ಲಿ ಇವು ಹೆಚ್ಚು ಹೆಚ್ಚು ಕೃಷಿಯ ಉತ್ಪಾದನೆಗೆ ಮತ್ತೆ ಭೂಮಿಯ ಒಂದು ಫಲವತ್ತತೆಗೆ ಮತ್ತೆ ರೈತನ ಆರ್ಥಿಕತೆಗೆ ಬಹಳ ಸಹಕಾರಿಯಾಗುತ್ತೆ. ಸಮಗ್ರ ಕೃಷಿಯಲ್ಲಿ ಇದನ್ನ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅಳವಡಿಸ್ಕೋಬೇಕು ಮತ್ತೆ ಸಾಕಷ್ಟು ಸಹಕಾರಿಯಾಗಿರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಮರಮುಟ್ಟುಗಳು ಕೂಡ ಸಿಗುತ್ತೆ. ಹೌದು, ಮರಮುಟ್ಟುಗಳು ಈಗ ನಾನಾಗಲೇ ಹೇಳಿದ್ದೆ, ಯಂತ್ರೋಪಕರಣಗಳು, ಕೃಷಿ ಯಂತ್ರಗಳು ಮತ್ತೆ ಉಪಕರಣಗಳು ಅವೆಲ್ಲಕ್ಕೂ ಈ ಮರಗಳನ್ನ ಬಳಕೆ ಮಾಡ್ತಾರೆ. ರೈತನಿಗೆ ಇದೆಲ್ಲವೂ ಸಿಕ್ಕಿದೆ. ಈಗ ಇನ್ನೂ ಹಲವಾರು ನಾವು ಈ ಕಾರ್ಯಕ್ರಮಗಳಲ್ಲಿ ಕೇವಲ ಒಂದು ಐದಾರು ಗಿಡಗಳ ಹೆಸರನ್ನು ಮಾತ್ರ ಸದ್ಯ ಪರಿಸರ ಹೇಳ್ತಾ ಇದ್ದೇವೆ. ಮುಂಬರುವ ದಿವಸಗಳು ಇನ್ನೂ ಹೆಚ್ಚಿನ ಒಂದು ಗಿಡದ ಪರಿಚಯಗಳನ್ನ ನಾವು ಮಾಡಿಕೊಡ್ತೇವೆ. ಆಗ ರೈತನ ಒಂದು ಆ ವ್ಯಾಪ್ತಿಯಲ್ಲಿ ಈ ಒಂದು ಜೈವಿಕ ಇಂಧನ ಜೊತೆಗೆ ಈ ಸಸ್ಯಗಳು ಮತ್ತೆ ಜೈವಿಕ ವೈವಿಧ್ಯತೆಯನ್ನು ಕಾಪಾಡೋದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ಕೂಡ ವಹಿಸುತ್ತದೆ. ರೈತ ಬಾಂಧವರೇ, ತಾವು ಈ ಜೈವಿಕ ಇಂಧನ ಸಸ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಾಲಕೃಷ್ಣಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-85-060-60. ಇನ್ನೊಮ್ಮೆ ಹೇಳ್ತೀನಿ, 944-85-060-60. ಡಾಕ್ಟರ್ ಬಾಲಕೃಷ್ಣಗೌಡರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಜೈವಿಕ ಇಂಧನ ಸಸ್ಯಗಳ ಬಗ್ಗೆ ವಿಶದವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿಯಲ್ಲಿ ಜೈವಿಕ ಇಂಧನ ಸಸ್ಯಗಳು ಈ ವಿಷಯವಾಗಿ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಜನಪದ ಗೀತೆ ಡಿಆರ್ ರಾಜಪ್ಪ ಮತ್ತು ಸಂಗಡಿಗರಿಂದ. ಗಾಳು ಮುಳುಗಿದವೋ